ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಗ್ರಾಮೀಣ ಜನತೆಗೆ ರೈತ ಬಾಂಧವರಿಗೆ ತಲುಪುವಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಿರುವಂತಹ ಶ್ರೀಯುತ ಕೆ ಪಿ ರಾಘವೇಂದ್ರ ಅವರು. ರಾಘವೇಂದ್ರ ಅವರ ಈ ರೀತಿಯ ಒಂದು ಸೇವಾ ಕ್ಷೇತ್ರ ಪ್ರಾರಂಭ ಆಗಿದ್ದು ಅವರು 17ನೇ ವರ್ಷದಲ್ಲಿ ಇದ್ದಾಗಲೇ ಸಾಕ್ಷರ್ ಭಾರತ ಕಾರ್ಯಕ್ರಮದ ಮೂಲಕ ಜನಸಾಮಾನ್ಯರಲ್ಲಿ ಮಾಹಿತಿಯನ್ನು ಹಂಚುವಲ್ಲಿ ನಿರತರಾದಂತಹ ರಾಘವೇಂದ್ರ ಅವರು ಸಾಕಷ್ಟು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ರೈತರಿಗೆ ಮುಟ್ಟಿಸುವಲ್ಲಿ, ಅದು ನೀರು ನಿರ್ವಹಣೆ ಆಗ್ಬೋದು, ಗ್ರಾಮ ಪಂಚಾಯಿತಿಯ ಕಾರ್ಯಕ್ರಮಗಳು, ತಾಲೂಕು ಪಂಚಾಯಿತಿಯ ಕಾರ್ಯಕ್ರಮಗಳು, ತೋಟಗಾರಿಕೆ, ರೇಷ್ಮೆ, ಕೃಷಿ ಅರಣ್ಯ, ಈ ರೀತಿ ಹಲವಾರು ಕೃಷಿಯೇತರ ಹಾಗೂ ಕೃಷಿ ಸಂಬಂಧಿತ ಕ್ಷೇತ್ರಗಳಲ್ಲೂ ಸಹ ಮಾಹಿತಿಯನ್ನು ನೀಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ರಾಘವೇಂದ್ರ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ ಸರ್. ಪಿ ಯು ಸಿ ತನಕ ಓದಿದ್ರಿ, 17ನೇ ವಯಸ್ಸಿಗೆ ಇದು ಶುರು ಮಾಡಿದ್ರಿ, ಯಾಕೆ ಹೀಗೆ? ನೀವು ಇನ್ನೂ ಓದ್ಬೋದಾಗಿತ್ತು ಅಥವಾ ಇನ್ನೇನೋ ಮಾಡ್ಬೋದಾಗಿತ್ತು, ಹೇಗೆ ಆಸಕ್ತಿ ನಿಮಗೆ ಬಂತು? ಮತ್ತು ನಿಮಗೆ ಕುಟುಂಬದ ಹಿನ್ನೆಲೆಯಲ್ಲಿ ಕೃಷಿ ಹೇಗೆ ಈ ಒಂದು ಮನವೊಲಿಕೆಗೆ ಕಾರಣ ಆಯಿತು, ಆ ಬಗ್ಗೆ ಒಂದಿಷ್ಟು ಜ್ಞಾಪಕ ಮಾಡ್ಕೊಳ್ಳಿ. ಸರ್, ನಮ್ಮಲ್ಲಿ ಏನು ಅಂದರೆ ಹಿಂದೆ ಕೃಷಿ ಕುಟುಂಬನೇ ಇರೋದು. ನಮ್ಮ ತಾತ ಇರುವ ಮುತ್ತಾತಿಯಿಂದ ಕೃಷಿ ಕುಟುಂಬ ಇದ್ದೇ ಸೇರಿದವ. ನಾನು 17 ವರ್ಷಕ್ಕೆ ಪಿ ಯು ಸಿ ಹೋದಾಗ ಮತ್ತು ನಮ್ಮದೇ ಆಗ ಯಾವ ಥರದ ಈಗ ಹಳ್ಳಿ ಆದೇಶದಿಂದ ಕುಗ್ರಾಮ ಕಣಗಾಲು ಹುಣಸೂರಿನ ಪಕ್ಕ 12 ಕಿಲೋಮೀಟರ್ ಕುಗ್ರಾಮ. ಆ ಗ್ರಾಮದ ಬಸ್ಸಿನ ವ್ಯವಸ್ಥೆ ಯಾವತ್ತೂ ಇತ್ತಿಲ್ಲ. ನಮಗೆ ಈಗ ಹೈಸ್ಕೂಲ್ ಹೋಗಬೇಕು ಅಂದರೆ ಚಿಲ್ಕೊಂದ ಇಲ್ಲಿಂದ 4 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗಬೇಕಾಯಿತು. ಮತ್ತು ಕಾಲೇಜ್ ಅಂತ ಹೋಗಬೇಕು ಅಂದಾಗ ಇಲ್ಲಿಂದ ನಡ್ಕೊಂಡು ಹೋಗಿ, ಮತ್ತು ಆಗ ವೆಹಿಕಲ್ ಅಂದರೆ ವ್ಯಾನ್ಗಳು ಮಾತ್ರ ಇದ್ದಿದ್ದು, ನಮಗೆ ಬೇರೆ ಥರದ ಸಾರಿಗೆ ಬಸ್ ವ್ಯವಸ್ಥೆ ಇತ್ತಿಲ್ಲ. ಇಲ್ಲಿಂದ ಹೋಗಿ ಬರೋದು ಲೇಟ್ ಆಗಿತ್ತು. ಮತ್ತು ಜಮೀನು ಮತ್ತು ಅದಕ್ಕೆ ಹೋದಾಗ ಮತ್ತು ಮನೆ ಕಡೆ ಪ್ರಾಬ್ಲಮ್ ಇರೋ ದೇಶದಿಂದ ಕೃಷಿಗೆ ಒತ್ತು ಕೊಟ್ಟು ಕೃಷಿ ಕಡೆ ಕೆಲಸ ಮಾಡೋಕ್ಕೆ ಅಂತ ತೆರಿಕೊಂಡ ಸರ್. ಅಂದರೆ ಬರೀ ನೀವು ನಿಮ್ಮ ಜಮೀನು ಅಥವಾ ನಿಮ್ಮ ಕುಟುಂಬ ನಿಮ್ಮ ಕೃಷಿಗೆ ಮಾತ್ರ ಸೀಮಿತರಾಗಿರಲಿಲ್ಲ, ಇಲ್ಲ ಸರ್, ಬೇರೆಯವ್ರಿಗೂ ಅದನ್ನು ತಿಳಿಸ್ತಾ ಹೋದ್ರಿ. ಹೌದು ಸರ್. ಬಹುಶಃ ಆ ಕಾರಣಕ್ಕೆ ನಿಮಗೆ ಸಾಕ್ಷರ ಭಾರತ ಕಾರ್ಯಕ್ರಮದಲ್ಲಿ ಈ ಒಂದು ಅವಕಾಶ ಸಿಕ್ತು ಅಂತ ಅನಿಸುತ್ತೆ ಅಲ್ವಾ? ಹೌದು ಸರ್. ಯಾಕೆಂದರೆ ನಾವು 2001 ಇಸ್ವಿಲಿ ನಮ್ಮ ಊರಲ್ಲೇ ಒಂದು ಸಂಘ ಅಂತ ಮಾಡಿ ಸಂಘದ ಮುಖಾಂತರ ಸೇರಿದಾಗ ಹುಡುಗರೆಲ್ಲ ಸೇರಿಕೊಂಡಾಗ ಒಂದು ಕಾರ್ಯಕ್ರಮ ಬಂತು. 2001ರಲ್ಲಿ ಕಾರ್ಯಕ್ರಮ ಬಂದಾಗ ಸಾಕ್ಷರ ಭಾರತ್ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಪ್ರೇರಕನಾಗಿ ಕೆಲಸ ಸೇರಿಕೊಂಡೆ. ಏಕೆಂದರೆ ಫೀಲ್ಡ್ ವಾಸ್ತವತ್ತು ನಾನು ಸಾಕ್ಷರ ಭಾರತ್ ಕಾರ್ಯಕ್ರಮ ಇದ್ದಾಗ ಒಂದು ಹೋಬಳಿ ಅನುಗೋಡು ಹೋಬಳಿ ಅಂತದಲ್ಲಿ ನಾವು ಹೋಬಳಿನೇ ನೋಡಿದೆ ಇದ್ದಾಗ, ಹೋಬಳಿಗೆ ಹೋಗಿ ಅಲ್ಲಿಂದ ಕಾರ್ಯಕ್ರಮ ನಡೆಸ್ತಾ ಇರಬೇಕಾದ್ರೆ ಮತ್ತು ನಂತರ ಆಫೀಸ್ಗಳು ಕೃಷಿ ಇಲಾಖೆ ಅಂತ ಹೋದಾಗ ಕೃಷಿ ಇಲಾಖೆಯಲ್ಲಿ ಟ್ರೈನಿಂಗ್ಗಳು ಮತ್ತು ಅಲ್ಲಿರುವಂಥ ಟ್ರೈನಿಂಗ್ಗಳನ್ನ ಹೋಗೋದು ಮತ್ತು ರೈತನ ಕರ್ಕೊಂಡು ಹೋಗೋದು, ಆ ಕಡೆಗೆ ಹೆಚ್ಚು ಒಲವು ಕೊಟ್ಟೆ. ಒಲವು ಕೊಟ್ಟಾಗ ಅಲ್ಲಿಂದ ಕಾರ್ಯಕ್ರಮಗಳು ತಂದು ನಮ್ಮೂರ ಜನಗಳಿಗೆ ಹೇಳೋದು ಮತ್ತು ತರಬೇತಿಗಳಿದ್ದಾಗ ಇಲ್ಲಿಂದ ಕಳಿಸೋದು. ಆವಾಗ ಕೃಷಿ ಇಲಾಖೆ ತರಬೇತಿ ಕೇಂದ್ರ ರಂಗಸಮುದ್ರದಲ್ಲಿ ಇತ್ತು ಮೊದಲಿಗೆ. ಆವಾಗ ಏನು ಮಾಡ್ತದೆ, 10 ಜನ ರೈತರು 20 ಜನ ರೈತರು ನಮ್ಮೂರು ಮತ್ತು ಅಕ್ಕಪಕ್ಕದ ಗ್ರಾಮದಿಂದ ಅಲ್ಲಿಗೆ ಕಳಿಸ್ಕೊಡ್ತಿದ್ದೆ ಸರ್. ನಾವು ರೈತನ್ನ ತರಬೇತಿ ಪಡ್ಕೊಂಡು ಅವರು ಬಂದು ಇಲ್ಲಿ ವ್ಯವಸಾಯವನ್ನು ಮಾಡ್ತೀರಿ ಸರ್ ಅವರು. ರಾಘವೇಂದ್ರ ಅವರೇ, ನೀವು ಈ ಒಂದು ಸೇವೆ ಶುರು ಮಾಡೋ ದಿವಸದಲ್ಲಿ ಆ ದಿನಗಳಲ್ಲಿ ಕೃಷಿ ಬೇರೆ ಥರ ಇತ್ತು. ಈ ಇಷ್ಟು ವರ್ಷಗಳಲ್ಲಿ ಕೃಷಿಯ ಆದ್ಯತೆಗಳು ಬದಲಾಗಿವೆ, ಪದ್ಧತಿಗಳು ಬದಲಾಗಿವೆ, ತಳಿ ಬದಲಾಗಿದೆ, ತಂತ್ರಜ್ಞಾನ ಬದಲಾಗಿದೆ, ಮಾಡುವಂಥ ಜನ ಬದಲಾಗ್ತಾ ಇದ್ದಾರೆ. ಈಗ ಇರೋದಕ್ಕೂ ಆಗಿದ್ದಿದ್ದಕ್ಕೂ ಏನು, ಅದನ್ನೇನು ಒಳ್ಳೆಯದು ಅಂತೀರೋ ಕೆಟ್ಟದು ಅಂತೀರಾ, ಬದಲಾವಣೆ ಹೆಂಗೆ ಅಂತ ನೀವು ಭಾವಿಸ್ತೀರಿ? ಸರ್, ಜನಸಂಖ್ಯೆ ಬೆಳೆದಂಗೆ, ಯಾಕೆಂದರೆ ಭೂಮಿ ಅಷ್ಟೇ ಇರ್ತದೆ, ಫ್ಯಾಮಿಲಿ ದೊಡ್ಡದಾಗ ಹೋಗ್ತದೆ. ಹೋದಾಗ ಏನಿರ್ತದೆ, ಜನಗಳ ಸಂಖ್ಯೆ ಜಾಸ್ತಿ ಆದಾಗ ಭೂಮಿ ಅಷ್ಟೇ ಇದ್ದಾಗ ಉತ್ಪನ್ನಗಳು ನಾವು ಜಾಸ್ತಿ ಮಾಡ್ಕೋಬೇಕು. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂದರೆ ಒಂದು ವೆರೈಟಿ ಹಾಕಿದಾಗ ಅದೇ ವೆರೈಟಿ ಅಷ್ಟು ಜನಕ್ಕೆ ಸಾಕಾಯ್ತಿತ್ತು. ಈಗೇನಾಗುತ್ತೆ, ಹೈಬ್ರಿಡ್ ಕಡೆಗೆ ನಾವು ಹೆಚ್ಚು ಒಲವು ಕೊಡಬೇಕು. ಯಾಕೆಂದರೆ ಆಹಾರ ಉತ್ಪನ್ನಗಳು ಜಾಸ್ತಿ ಮಾಡ್ಕೋಬೇಕು. ಈಗ ಮೊದಲು ಏನಾಯ್ತು ಅಂದರೆ 5 ಕ್ವಿಂಟಲ್ ರಾಗಿ ಬೆಳೆದ್ರು ನಡೀತಿತ್ತು ಮನೆಗೆ, ಇವತ್ತು ಹಂಗಲ್ಲ. 5 ಕ್ವಿಂಟಲ್ ಬೆಳೆಯುವ ರಾಗಿ 15 ಕ್ವಿಂಟಲು 20 ಕ್ವಿಂಟಲು ಆ ಲೆವೆಲ್ಗೆ ಬೆಳಿಬೇಕಾಯ್ತದೆ. ಹೆಚ್ಚು ಒತ್ತು ಕೊಟ್ಟು ಕಾರ್ಯಕ್ರಮಗಳು ಒತ್ತು ಕೊಟ್ಟಾಗ ಏನಾಯ್ತದೆ ಅಂದರೆ ಹೈಬ್ರಿಡ್ ತಳಿಗಳಿಗೆ ಮಾರು ಹೋದರು. ಹೈಬ್ರಿಡ್ ತಳಿ ಬಂದಾಗ ಏನಾಯ್ತದೆ ಅಂದರೆ ಅವು ಜಾಸ್ತಿ ಬೆಳೀತಾ ಹೋದರು. ಬೆಳೆದಾಗ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಪದ್ಧತಿಗಳನ್ನ ಉತ್ಪಾದನೆ ಮಾಡಿಕೊಂಡು ಸರ್. ಅದು ರೈತ ಬಾಂಧವರೇ ಗಮನಿಸಿ, ವಿಸಿ ಫಾರಂ ಕೃಷಿ ಮೇಳ 2022 ಡಿಸೆಂಬರ್ 2 ಮತ್ತು 3 ಅಂದರೆ ಶುಕ್ರವಾರ ಮತ್ತು ಶನಿವಾರಗಳಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5:30 ಮಂಡ್ಯದ ವಿಸಿ ಫಾರಂ ಆವರಣದಲ್ಲಿ ಏರ್ಪಾಡು ಮಾಡಲಾಗಿದೆ. ಈ ಕೃಷಿ ಮೇಳದ ವಿಶೇಷ ಆಕರ್ಷಣೆಗಳೆಂದರೆ ಭತ್ತ, ರಾಗಿ, ಕಬ್ಬು, ಮುಸುಕಿನ ಜೋಳ ಹಾಗೂ ಸಿರಿಧಾನ್ಯಗಳಲ್ಲಿ ಸುಧಾರಿತ ತಳಿಗಳು ಮತ್ತು ಹೈಬ್ರಿಡ್ಗಳ ಪ್ರಾತ್ಯಕ್ಷಿಕೆ, ಭತ್ತದಲ್ಲಿ ವಿವಿಧ ಬೇಸಾಯ ತಾಂತ್ರಿಕತೆಗಳು, ಕಬ್ಬಿನಲ್ಲಿ ಸುಧಾರಿತ ತಳಿಗಳು, ಬೇಸಾಯ ಕ್ರಮಗಳು ಹಾಗೂ ಅಂಗಾಂಶ ಸಸಿ ಉತ್ಪಾದನಾ ತಾಂತ್ರಿಕತೆಗಳು, ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆ ಮತ್ತು ಮೌಲ್ಯವರ್ಧನೆ, ದ್ವಿದಳ ಹಾಗೂ ಎಣ್ಣೆಕಾಳು ಬೆಳೆಗಳಲ್ಲಿ ಸುಧಾರಿತ ತಳಿಗಳು ಹಾಗೂ ಹೈಬ್ರಿಡ್ಗಳು, ತರಕಾರಿ ಮತ್ತು ಔಷಧೀಯ ಸಸ್ಯಗಳ ಪ್ರಾತ್ಯಕ್ಷಿಕೆ, ಮುಸುಕಿನ ಜೋಳ, ರಾಗಿ, ಸಿರಿಧಾನ್ಯ ಆಧಾರಿತ ಮೌಲ್ಯವರ್ಧಿತ ಉತ್ಪನ್ನಗಳು, ನೀರು ಉಳಿತಾಯ ಪದ್ಧತಿ ಪ್ರಾತ್ಯಕ್ಷಿಕೆ, ದೂರ ಸಂವೇದಿ ಹಾಗೂ ಸ್ವಯಂಚಾಲಿತ ಹನಿ ನೀರಾವರಿ ಪ್ರಾತ್ಯಕ್ಷಿಕೆ, ಮಾದರಿ ಪಶು ಸಂಗೋಪನೆ, ಹೈನುಗಾರಿಕೆ, ಕುರಿ ಮೇಕೆ ಹಾಗೂ ಮೀನು ಸಾಕಾಣಿಕೆ, ಕೃಷಿ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ, ರೈತರ ಸಮಸ್ಯೆಗಳಿಗೆ ತಜ್ಞರಿಂದ ಸಲಹೆ, ಕೃಷಿ ಪ್ರಕಟಣೆಗಳು ಹಾಗೂ ಬಿತ್ತನೆ ಬೀಜಗಳ ಮಾರಾಟ, ಅಭಿವೃದ್ಧಿ ಇಲಾಖೆಗಳು ಹಾಗೂ ಕೃಷಿ ಪರಿಕರ ಸಂಸ್ಥೆಗಳಿಂದ ವಸ್ತು ಪ್ರದರ್ಶನ ಮತ್ತು ಮಾರಾಟವನ್ನು ಏರ್ಪಾಡು ಮಾಡಲಾಗಿದೆ. ಆಸಕ್ತ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಡಿಸೆಂಬರ್ 2 ಶುಕ್ರವಾರ ಮತ್ತು 3ರಂದು ಶನಿವಾರ ಈ ಎರಡೂ ದಿನಗಳು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5:30 ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಆವರಣದಲ್ಲಿ ವಿಸಿ ಫಾರಂ ಕೃಷಿ ಮೇಳ 2022 ಏರ್ಪಾಡು ಮಾಡಲಾಗಿದೆ. ಆಹಾರ ಏನೋ ಸಿಕ್ತು, ಆದರೆ ಮಣ್ಣು ಹಾಳಾಗ್ತಾ ಹೋಯಿತು. ಅಲ್ಲೂ ಸಹ ಪುನಃ ಮತ್ತಷ್ಟು ಕಾರ್ಯಕ್ರಮಗಳು ಬಂದವು. ಈಗ ಸಾವಯವ ಕೃಷಿಯನ್ನೇ ನಾವು ಮತ್ತೆ ಅನುಷ್ಠಾನಗೊಳಿಸಬೇಕು, ಜಾರಿಗೆ ತರಬೇಕು ಆ ಪದ್ಧತಿಗಳನ್ನು ಅನ್ನೋ ಒಂದು ವಿಚಾರ ಬಂತು. ನಿಮಗೂ ಸಹ ಹೇಳ್ತಕ್ಕಂಥ ವಿಷಯಗಳು ಬದಲಾಯ್ತಾ ಹೋಯಿತು ಅಲ್ವಾ? ಹೌದು ಸರ್. ಆಮೇಲೆ ಇದಕ್ಕೆ ಕೃಷಿಗೆ ಹೆಚ್ಚು ಕೊಡಬೇಕು ಅಂದಾಗ 2008-09 ಭೂಚೇತನ ಯೋಜನೆ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಬಂತು, ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮ. ಆಗೇನಾಯ್ತು ಅಂದರೆ ಭೂಮಿಗೆ ಅತಿ ಹೆಚ್ಚು ಲಘು ಪೋಷಕಾಂಶಗಳ ಅವಶ್ಯಕತೆ ಇತ್ತು. ರೈತರು ಏನಾಯಿತು ಅಂದರೆ ಬೆಳೀತಾ ಬೆಳೀತಾ ಹೆಚ್ಚು ರಸಗೊಬ್ಬರ ಬಳಕೆ ಮಾಡ್ತಾ ಹೋದರು. ಮತ್ತು ಕಳೆನಾಶಕ, ಮೊದಲು ಜನ ಕಳೆ ಕೀಳ್ತಿದ್ರು, ಭತ್ತ ಹೋಯ್ತಾ ಹೋಯ್ತಾ ಏನಾಯ್ತು ಅಂದರೆ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆದಾಗ, ಆಳುಗಳ ಸಂಖ್ಯೆ ಕಡಿಮೆ ಆದಾಗ ಏನಾಯ್ತು ಅಂದರೆ ತಂತ್ರಜ್ಞಾನ ಬಳಸಕ್ಕೆ ಹೋದಾಗ ಒಂದು ಜಾಸ್ತಿ ಕಳೆ ಔಷಧಿಯನ್ನು ಪ್ರಯೋಗ ಮಾಡೋಕ್ಕೋರು. ಆಗೇನಾಯಿತು, ಭೂಮಿಯಲ್ಲಿ ಇರುವಂಥ ಲಘು ಪೋಷಕಾಂಶಗಳ ಬೆಳವಣಿಗೆ ಕುಂಠಿತಗೊಳ್ತು. ಕುಂಠಿತಗೊಳ್ದಾಗ ಆಹಾರ ಬೆಳವಣಿಗೆ ಆಯ್ತದೆ, ಕಡಿಮೆ ಆಯ್ತದೆ ಲಘು ಪೋಷಕಾಂಶಗಳು. ರೈತರು ಏನು ಮಾಡ್ತಾರೆ ಅಂದರೆ ರಸಗೊಬ್ಬರ ಒಂದು ಕೊಡ್ತಾರೆ, ನೀರೊಂದು ಕೊಡ್ತಾರೆ, ಆದರೆ ಮಣ್ಣಿನ ಉಳಿಸುವಿಕೆ ಲಘು ಪೋಷಕಾಂಶಗಳ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಹಾಗಾಯ್ತು, ಇಲಾಖೆ ಕಾರ್ಯಕ್ರಮಗಳು ಏನಂತೆ ಲಘು ಪೋಷಕಾಂಶಗಳು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಕ್ಕರು ಸರ್, ಅನ್ಗೋಡಲ್ಲಿ ತಗೊಳ್ಳೋ ಸಂಖ್ಯೆ ಕಡಿಮೆ ಇತ್ತು. ಯಾಕೆಂದರೆ ಅವ್ರಿಗೆ ತಿಳುವಳಿಕೆ ಕಡಿಮೆ ಇತ್ತು, ಏನೋ ತರಬೇಕು, ಗೊಬ್ಬರ ಹಾಕಬೇಕು, ಬೆಳಿಬೇಕು, ಅವನೊಬ್ಬ ಗೊಬ್ಬರ ಹಾಕಿದಾಗ ನಾನು ಗೊಬ್ಬರ ಹಾಕಬೇಕು ಅನ್ನೋದಿತ್ತು. ಭೂಮಿಯಲ್ಲಿರುವಂಥ ಲಘು ಪೋಷಕಾಂಶಗಳು ಹೆಚ್ಚು ಒತ್ತು ಕೊಟ್ಟಾಗ ಕಳೆನಾಶಕ, ಇವತ್ತು ನಾನು ಕಳೆ ಬಗ್ಗೆ ಹೆಚ್ಚು ಮಾಡೋಕೆ ಹೋದರೆ ಮುಂದಿನ ನನ್ನ ಮಕ್ಕಳ ಪೀಳಿಗೆ ಮಣ್ಣಿನ ಫಲವತ್ತತೆ ಪೂರ್ತಿ ಕಡಿಮೆ ಆಗೋತೇ ಹೋಗುತ್ತೆ. ಏಕೆಂದರೆ ಮಣ್ಣಿನಲ್ಲಿರುವ ಹುಳಗಳು, ನಮಗೆ ಬೇಕಾದಂಥ ಹುಳಗಳೇನಾಯ್ತದೆ ಸತ್ತೋದಾಗ ಮಣ್ಣಿನಲ್ಲಿರುವಂಥ ವಂಶ ಕಡಿಮೆ ಆಗುತ್ತಾ ಹೋಗ್ತದೆ. ಫಸ್ಟು ರೈತರುಗಳು ಏನು ಮಾಡಬೇಕು ಅಂದರೆ ಲಘು ಪೋಷಕಾಂಶಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ಇವತ್ತು ಭೂಮಿಯಲ್ಲಿ ಏನಾಯ್ತದೆ ಗಂಧಕ ಇರ್ಬೋದು, ಮ್ಯಾಗ್ನೀಷಿಯಂ ಇರ್ಬೋದು, ಪ್ರತಿಯೊಂದು ಬರಬೇಕು ಅಂದರೆ ಲಘು ಪೋಷಕಾಂಶಗಳು ಹೆಚ್ಚು ಒತ್ತು ಕೊಟ್ಟಾಗ ಬೆಳೆ ತೆಗಿಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಭೂಚೇತನ ಯೋಜನೆ ಬಂದಾಗ ಅಲ್ಲಿ ಕೊಟ್ಟಿದ್ದೆ ಫಸ್ಟು ಲಘು ಪೋಷಕಾಂಶಗಳು, ಜಿಂಕ್ ಇರ್ಬೋದು, ಬೋರಾಕ್ಸ್ ಇರ್ಬೋದು, ಜಿಪ್ಸಮ್ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚು ಒಲವು ಕೊಟ್ಟು ಅವತ್ತು ನಾವೇನಾಯ್ತು ಅಂದ್ರೆ ಮನೆ ಮನೆಗೆ ಹೋಗ್ಬಿಟ್ಟು ಹೇಳಬೇಕಾಯಿತು, ಇಲ್ಲಪ್ಪ ನೀವು ತಗೊಳ್ಳಿ ಈ ಭೂಮಿ ಕೊಡಿ ಅಂತವ. ರೈತರು ತಿಳುವಳಿಕೆ ಆಯ್ತಾ ಆಯ್ತಾ ಏನಾಯಿತು ಅಂದರೆ ಇಲಾಖೆ ಕಾರ್ಯಕ್ರಮಗಳು ಮುಂದೆ ಜೊತೆಗೆ ಅವರ ಬೇಡಿಕೆಗೆ ಅನುಗುಣವಾಗಿ ನಾವು ಕೊಡೋಕ್ಕಾಯ್ತಲ್ಲ, ಆ ಲೆವೆಲಲ್ಲಿ ಜನ ತಿಳ್ಕೊಂಡು ಬೆಳೆಯೋಕ್ಕಾದ್ರು ಸರ್. ಅದು ರಾಘವೇಂದ್ರ ಅವರೇ, ನಿಮಗೆ ಎರಡು ಪಾತ್ರಗಳನ್ನು ವಹಿಸಬೇಕಾಯಿತು. ಒಂದು, ನೀವು ಸ್ವತಃ ಕೃಷಿಕರು, ಮನೆಯಲ್ಲಿ ಕೃಷಿ ಮಾಡಬೇಕಾದಂತಹ ಮಗ, ನಿಮಗೂ ಒಂದು 4.5 ಎಕರೆ ಜಮೀನಿತ್ತು, ನೀವು ಒಂದಷ್ಟು ಜಮೀನನ್ನು ನೀವು ಸಹ ಸಂಪಾದನೆ ಮಾಡಿದ್ರಿ, ಇಲ್ಲೂ ಸಹ ಕೃಷಿ ಬೆಳೆ ಎಲ್ಲ ಬೆಳೀಬೇಕು. ಜೊತೆಗೆ ನೀವು ಏನು ಕಲ್ತಿದ್ದೀರಿ ಅಥವಾ ಯಾವೆಲ್ಲ ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ ಅದನ್ನು ಇಲ್ಲೂ ಅಳವಡಿಸ್ಬೇಕು, ಹೊರಗಡೆನೂ ಅಳವಡಿಸಿ ಅಂತ ಕೇಳಬೇಕು. ಹೌದು ಸರ್. ಯಾವುದು ಹೆಚ್ಚು ನಿಮಗೆ ಖುಷಿ ಕೊಟ್ಟಿತು, ಹೇಗೆ ಎರಡು ಕಡೆ ಅನುಷ್ಠಾನ ಆಯಿತು, ಒಂದೆರಡು ಮಾತಲ್ಲಿ ಹೇಳಿ ಸರ್. ಹೆಚ್ಚು ಒಲವು ಕೊಡೋದು ಅಂದಾಗ ನಾನು ಒಬ್ಬ ಮಾಡೋದಕ್ಕಿಂತವೇ ನನ್ನ ಜೊತೆ 10 ಜನ ರೈತರನ್ನ ಬೆಳೆಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಾಗ ಅದರಲ್ಲಿ ಖುಷಿ ಜಾಸ್ತಿ ಸಿಗುತ್ತೆ ಸರ್. ಯಾಕೆ ನಾನೊಬ್ಬನೇ ಉದ್ದಾರ ಆಗಿಂತೀವಿ, ನನ್ನ ಜೊತೆ 10 ಜನ ರೈತರು ಕರ್ಕೊಬಂದು ನನ್ನಂಗೆ ಅವರು ಪ್ರಗತಿಪರ ರೈತರಾಗ ಅವರು ಬೆಳೆದು ಹೆಚ್ಚೆಚ್ಚು ಬೆಳೆದಾಗ ಅದೇನಾಯ್ತದೆ 10 ಜನ ಇನ್ನೊತ್ತು ಜನ ಕೇಳಿದಾಗ ಕೃಷಿ ಬಗ್ಗೆ ಆಸಕ್ತಿ ಹೆಚ್ಚಾಯ್ತದೆ. ಇತ್ತೀಚಿನ ಕಾಲದಲ್ಲಿ ಏನಾಗಿದೆ ಅಂದರೆ ಕೃಷಿ ಅಂದರೆ ಒಂದು ವ್ಯಾಮೋಹನೇ ಹೊಂಟೋಗೈತೆ ಯುವ ಜನತೆಯಲ್ಲಿ. ಏನಾಗಿದೆ ಅಂದರೆ ಕೃಷಿ ಅಂದರೆ ಓ ಯಾರು ಮಾಡ್ತಾರೆ, ಯಾರು ಮಾಡ್ತಾರೆ. ಈಗ ಹಳ್ಳಿ ಕಡೆ ಇದೆ, ಹುಡುಗರು ಏನಾಯ್ತದೆ ಬೆಂಗಳೂರಿಗೆ ಹೋಗೋದ, ಸಿಟಿ ಜೀವನ ಕಲ್ತವ್ರೆ. ಆದರೆ ಏನಾಯ್ತದೆ, ಹಿಂದೆ ಅವರ ಅಪ್ತಿರು ಏನು ಸಂಪಾದನೆ ಮಾಡಿದ್ದು, ನೆಕ್ಸ್ಟ್ ನನ್ನ ಮಕ್ಕಳು ಉಳಿಸ್ತಾವೋ ಜಮೀನುಗಳನ್ನ, ಏನು ಮಾಡ್ತಾರೆ ಅಂತ ಒಂದು ಚಿಂತೆ ಇರ್ತದೆ. ಹಾಗೆ ಹೆಚ್ಚು ಒತ್ತು ಭೂಮಿಗೆ ಕೊಟ್ಟಾಗ ಅದಂತೂ ಲಾಸ್ ಮಾಡೋಕ್ಕಿಲ್ಲ ಸರ್. ಅತಿ ಹೆಚ್ಚು ಭೂಮಿಗೆ ವಹಿಸ್ಕೊಟ್ಟು ನಮಗೆ ಇವತ್ತಿನ ತಂತ್ರಜ್ಞಾನಗಳ ಬೆಳೆಸ್ಕೊಂಡು ಭೂಮಿಯಲ್ಲಿ ಬಿತ್ತನೆ ಮಾಡಿದ್ರೆ ಫಲ ಅಂತೂ ಕೊಟ್ಟೆ ಕೊಡ್ತದೆ ಸರ್. ಅದು ಇನ್ನು ನೀವು ಇರುವಂತದ್ದು ಹುಣಸೂರು ತಾಲೂಕು, ಬಹುತೇಕ ಮಳೆ ಆಶ್ರಿತ ಕೃಷಿ ಪ್ರದೇಶಗಳಿದ್ದಂತಹ ತಾಲೂಕು ಇದು. ಹೌದು ಸರ್. ಇಲ್ಲಿ ನೀರು ನಿರ್ವಹಣೆ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಇಟ್ಕೊಳ್ಬೇಕಾಗುತ್ತೆ. ಲಭ್ಯ ಆಗುವಂತ ನೀರನ್ನ ಬಹಳ ನಾವು ಸರಿಯಾದ ಕ್ರಮಗಳನ್ನ ಬಳಸಿ ಸಮರ್ಪಕವಾಗಿ ಬಳಕೆ ಮಾಡಿದ್ರೆ ಮಾತ್ರ ಅದರಿಂದ ಉತ್ಪಾದಕತೆ ಸಾಧ್ಯ ಆಗುತ್ತೆ. ಹೇಳಿ, ಈ ಒಂದು ವಿಚಾರಗಳನ್ನ ರೈತರಿಗೆ ಮನವರಿಕೆ ಮಾಡುವಲ್ಲಿ ಯಾವ ತರ ಕಾರ್ಯಕ್ರಮಗಳಿದ್ವು, ಅದರಲ್ಲಿ ನಿಮ್ಗೆ ಯಾವ ರೀತಿ ಯಶಸ್ಸು ಸಿಕ್ತು? ಸರ್, ನೀರು ನಿರ್ವಹಣೆ ಅಂದಾಗ ಹಿಂದೆ ಏನಾಗಿತ್ತು ಅಂದ್ರೆ, ಈಗ ಮಳೆ ಬಿದ್ದಂತ ನೀರು ಅವ್ರ ಜಮೀನಲ್ಲಿ ತುಂಬಿ ಆಮೇಲೆ ನೆಕ್ಸ್ಟ್ ತೇವರಿಗಳಿದ್ದು ಆಗ ಅತಿ ಹೆಚ್ಚು ಆಗಾಗಲೇ ಹೋಗಿ ತೇವರು ಬಿಡ್ತಿದ್ರು. ಯಾವ ಥರ ಇವ್ರ ಭೂಮಿ ಅವ್ರ ಭೂಮಿಗೆ ಒಡೆದು ಒಯ್ದಿತ್ತಿಲ್ಲ, ಹಿಂಗು ಆಮೇಲೆ ನೀರು ಜಾಸ್ತಿ ಆಗಿದ್ ಮಾತ್ರ ಒಯ್ದಿತ್ತು. ಇತ್ತೀಚಿನ ಏನಾಗುತ್ತೆ ಅಂದರೆ, ಭೂಮಿಲಿ ತೇವರು ಅನ್ನೋದೇ ಬೋಟರ್ ಸರ್, ಈಗ ಎಲ್ಲಾನು ಒಡೆದಾಕ್ಬಿಟ್ಟು ಚಿಕ್ತ ಮಾಡ್ಕೊಟ್ಟಾರೆ. ಮೇನ್ ಇಂಪಾರ್ಟೆಂಟು ಭೂಮಿಲಿ ನೀರು ನಿರ್ವಹಣೆ, ಏಕೆಂದರೆ ನಾವು ಹಾಕಿದಂಥ ರಸಗೊಬ್ಬರ ಇರ್ಬೋದು, ಲಘು ಪೋಷಕಾಂಶಗ ಇರ್ಬೋದು, ಭೂಮಿ ನಮ್ಮ ಭೂಮಿಲೇ ಉಳಿಬೇಕು. ನೀರು ಬಿದ್ದಾಗ ಏನಾಯ್ತದೆ, ನಾವು ಬದುಗಳು ಅಂತ ಹೇಳ್ತಾರೆ ಸರ್ ಅದು. ಏಕೆಂದರೆ ಹೋದ ಸರಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತೆ ಯೋಜನೆಯಲ್ಲಿ ಬದು ನಿರ್ಮಾಣ ಅಂತ ಒಂದು ಕಾರ್ಯಕ್ರಮನೇ ಕೊಟ್ಟರು ಹೋದ ವರ್ಷ. ಕೊಟ್ಟಾಗ ಏನಾಯ್ತದೆ ಅಂದರೆ, ನಮ್ಮ ಭೂಮಿ ಅತಿ ಇಳಿಜಾರು ಪ್ರದೇಶಕ್ಕೆ ಅಡ್ಡಲಾಗಿ ನಾವು ಬದು ನಿರ್ಮಾಣ ಮಾಡಿ, ಆ ಬದು ನಿರ್ಮಾಣದಲ್ಲಿ ಅರ್ಧಂಥ ನೀರು, ರಸಗೊಬ್ಬರ ಇರ್ಬೋದು, ಲಘು ಪೋಷಕಾಂಶಗಳು, ನೀರೇನಾಯ್ತದೆ ನಾವು ತೆಗೆದಂಥ ಬದುನಲ್ಲೇ ಉಳ್ಕೋತದೆ, ನೀರು ಅಕಡಿ ಕೊಟ್ಟಾಯ್ತದೆ. ಹಾಗೆ ಅದೇ ನೀವು ಮಣ್ಣನ್ನು ಗೋರಿ ನಾವು ತಿರ್ಗಾ ಜಮೀನಿಗೆ ಹಾಕಿದಾಗ ಆ ಗೊಬ್ಬರ ನಮ್ಮ ಜಮೀನಿಗೆ ಉಳ್ಕೋತದೆ. ಆ ಥರ ಮಾಡಿದಾಗ ನಮ್ಮ ಭೂಮಿಗೆ ಎಷ್ಟು ತೇವಾಂಶ ಬೇಕೋ ಅಷ್ಟು ತೇವಾಂಶ ಹಿಡಿದು ಮುಂದೆ ಹೋಗ್ತದೆ. ಮತ್ತು ನೀರುಗಾಲುವೆಗಳು ನಮ್ಮಲ್ಲಿ ಏನಾಯ್ತದೆ, ನೀರುಗಾಲುವೆ ಮಾಡಿರಕ್ಕಿಲ್ಲ ಸರ್. ಅದು ಜಮೀನು ನೀರುಗಾಲುವೆ ಕೊಡಲಿಲ್ಲ ಅಂತ ಹೇಳ್ತದೆ, ಭೂಮಿಗಳು ಒಡೆದೋಯ್ತದೆ, ಸವಕಳಿನೇ ಹೊಂಟೋಯ್ತದೆ, ಮಣ್ಣಿನ ಸವಕಳಿ ಹೊಂಟೋಗ್ಬಿಟ್ಟಿರ್ತದೆ. ಒಂದು ಜಮೀನಿಂದ ಒಂದು ಜಮೀನಿಗೆ ಒಡೆದು ಹಾಕಿರೋಂಥ ಬೆಳೆಗಳು ಫಸಲು ಹಾಳಾಯ್ತದೆ. ನೀರುಗಾಲುವೆ ಮಾಡಿದಾಗ ಏನಾಯ್ತದೆ, ನೀರು ಸರಾಗವಾಗಿ ನೀರುಗಾಲಲ್ಲಿ ಹೋಗ್ತದೆ, ಅವ್ರ ಜಮೀನು ತುಂಬಿ ಅವ್ರ ಜಮೀನಿಂದ ಎಷ್ಟು ಪ್ರಮಾಣದಲ್ಲಿ ನೀರು ನಿಂತ್ಕೋಬೇಕು ಅಷ್ಟು ಕುಡಿದು ನೀರು ನಿರ್ವಹಣೆ ಮಾಡ್ಕೊಂಡು ಮುಂದೆ ಹೋಯ್ತದೆ ಸರ್. ಅಷ್ಟು ಮಾಡಿದಾಗ ಏನಾಯ್ತದೆ ಅಂದರೆ, ನೀರು ನಿರ್ವಹಣೆ ಹೆಚ್ಚು ಒಲವು ಕೊಟ್ಟಾಗ ನಾವು ನೀರಿನಂಶ ಜಾಸ್ತಿ ಕೊಡೋಂಗಿಲ್ಲ. ಮತ್ತು ಲಘು ಪೋಷಕಾಂಶಗಳು ಇರ್ಬೋದು, ನಾವು ಹಾಕಿದಂಥ ಗೊಬ್ಬರಗಳು ಅವು ಬೇರೆ ಜಮೀನುಗಳಿಗೆ ಹೋಗಿಲ್ಲ, ಮತ್ತು ನಾವು ಇಷ್ಟು ಖರ್ಚು ಮಾಡಬೇಕಾಗಿಲ್ಲ ಸರ್. ಇತ್ತೀಚಿನ ದಿನಗಳು ಏನಾಗಿದೆ ಅಂದರೆ, ಯೂರಿಯಾ ಅನ್ನೋದು ಒಂದು ಸಮಸ್ಯೆನೇ ಆಗೋಕೆ ಸರ್. ಹೆಚ್ಚು ಹೆಚ್ಚು ಮಳೆ ಬಿದ್ದಾಗ ತಗೊಂಡು ಯೂರಿಯಾ ಇರ್ತೀವಿ, ನಾಳೆ ಏನಾಯ್ತದೆ ಅದು ಪೂರ್ತಿ ಎಲ್ಲ ಹೊಟ್ಟಾಯ್ತದೆ, ತಿರ್ಗಾ ನಾಡ್ದು ರೈತ ಬಂದ್ಬಿಟ್ಟು ತರ್ತಾನೆ. ಆ ಥರ ಬದು ನಿರ್ಮಾಣ ಮಾಡಿದಾಗ ಆ ಜಮೀನಲ್ಲೇ ಇರ್ತದೆ ಅದು, ನಾವು ಹಾಕಿದಂಥ ಗೊಬ್ಬರ ಬದುನಲ್ಲೇ ಇರ್ತದೆ. ಆ ಬದು ಗೊಬ್ಬರ ತಿರ್ಗಾ ನಾವು ಜಮೀನಿಗೆ ಹಾಕೊಂಡ್ರೆ ಮತ್ತೆ ನಮಗೆ ಒಳ್ಳೇದಾಯ್ತದೆ ಸರ್. ಅದು ಅದಲ್ಲೇ ಉಳಿತಾಯ್ತು. ಹೌದು ಸರ್. ಅದು ಪುನಃ ಅಂದರೆ ಮೊದಲಿನ ಕ್ರಮಗಳು ಏನಿದ್ವು ಅವುಗಳು ವೈಜ್ಞಾನಿಕ ರೀತಿಯಲ್ಲಿ ಅವರು ರೂಪಿಸ್ಕೊಂಡಿದ್ರು. ಹೌದು ಸರ್. ಅದನ್ನ ಸ್ವಲ್ಪ ದಿನ ನಾವು ಮರ್ತೀವಿ ಸರ್, ಪುನಃ ಅದನ್ನ ಮತ್ತೆ ನೀವು ಮನವರಿಕೆ ಮಾಡ್ಕೊಡ್ತಾ ಇದ್ದೀರಿ. ಹೌದು ಸರ್. ಯಾಕೆಂದ್ರೆ ಹಿಂದೆ ಮಾಡಿದಂತಾರು ಸರಿ ಸರ್, ಯಾಕೆಂದ್ರೆ ಹೆಚ್ಚಾಗಿ ತೇವರಿ ಒಳಪಡ್ತಿದ್ರವರು, ಯಾಕೆಂದ್ರೆ ನಮ್ಮ ಜಮೀನು ಸವಕಳಿ ಹೋಗ್ಬಾರ್ದು, ಮಣ್ಣಿನ ಸವಕಳಿ ತಪ್ಪಿಸ್ಕೊಳ್ಳೋ ಸಲುವಾಗೆ ನಮ್ಮಲ್ಲಿರುವ ಪೋಷಕಾಂಶಗಳು ಏನಾಯ್ತದೆ ಹೊಂಟೋಯ್ತದೆ, ಹೊಡೆದು ಹಳದಲ್ಲಿ ಹರಿದೋಗಿ ಕೆರೆಗೆ ಸೇರೋಯ್ತದೆ. ಆ ಉದ್ದೇಶಕ್ಕೆ ಏನಾಯ್ತದೆ, ಹೋಗ್ಬಾರ್ದು ಹೊರಟು ದೊಡ್ಡ ದೊಡ್ಡ ತೇವರಿ ಬಿಡ್ತಿದ್ರು, ಮತ್ತೆ ಬದು ನಿರ್ಮಾಣ ಮಾಡ್ಕೋತಿದ್ರು ಹಿಂದೆ. ಈಗೇನಾಗುತ್ತೆ, ಇತ್ತೀಚಿನ ಏನಾಗುತ್ತೆ, ಜನಸಂಖ್ಯೆ ಜಾಸ್ತಿ, ಜಮೀನು ಕಡಿಮೆ ಇದ್ದಾಗ ಜಾಗನೇ ಬಿಡೋಕ್ಕಿಲ್ಲ. ಆ ಮಟ್ಟ ಪೂರ್ತಿ ಮಾಡಿದಾಗ ಏನಾಯ್ತದೆ, ಫಲವತ್ತತೆ ಪೂರ್ತಿ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೊರಟೋಯ್ತದೆ ಸರ್, ನಿರ್ವಹಣೆ ಮಾಡೋಕ್ಕಾಯ್ಕಿಲ್ಲ ಅದು. ಇನ್ನು ನಿಮ್ಮ ರೈತ ಅನುಗಾರರು ಅಂತ ನಿಮ್ಮನ್ನ ಈ ಹಿಂದಿನ ದಿನಗಳಲ್ಲಿ ಅಥವಾ ಸ್ವಲ್ಪ ವರ್ಷದ ಹಿಂದೆ ನಿಮ್ಮನ್ನೆಲ್ಲ ಕರೀತಾ ಇದ್ರು, ಅಂದ್ರೆ ಅವರನ್ನ ಕೃಷಿಗೆ ಒಂದು ರೀತಿ ಸಿದ್ಧಗೊಳಿಸುವಂಥದ್ದು, ಅನುವು ಮಾಡುವಂಥದ್ದು, ಅದು ನಿಮಗೆ ಒಂದು ಮುಖ್ಯವಾದ ಕೆಲಸ ಆಗಿತ್ತು. ಹೌದು ಸರ್. ಅದರಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಿತ್ತು, ಎಷ್ಟೋ ಒಂದು ಕೃಷಿ ತಂತ್ರಜ್ಞಾನವನ್ನು, ಕೃಷಿ ವಿಧಾನಗಳನ್ನು ರೈತರು ಇವತ್ತು ಅಳವಡಿಸಿದರೆ ಆ ಒಂದು ಕ್ರೆಡಿಟ್ ಅಂತ ಏನು ಹೇಳ್ತೀವಿ ಅದೆಲ್ಲ ನಮ್ಮ ಅನುಗಾರರಿಗೆ ಹೋಗಬೇಕು. ಹೌದು ಸರ್. ಆ ರೀತಿಯ ಒಂದು ಪ್ರಯತ್ನದಲ್ಲಿ ಇದ್ದವರು ಎಲ್ಲ ಕಡೆ ಕರ್ನಾಟಕ ರಾಜ್ಯದಲ್ಲೂ ಸಾಕಷ್ಟು ಜನ ಇದ್ದಾರೆ. ನಿಮಗೂ ಸಹ ಆ ರೀತಿಯ ಒಂದು ಜವಾಬ್ದಾರಿ ಇತ್ತು, ಅದನ್ನು ನೀವು ನಿರ್ವಹಿಸಿದ್ದೀರಿ. ಹೌದು ಸರ್. ಇಲ್ಲಿ ಎರಡು ವಿಚಾರಗಳು ಬರುತ್ತೆ ರಾಘವೇಂದ್ರ ಅವರೇ. ಒಂದು, ನಿಮ್ಮದೇ ವಯಸ್ಸಿನ ಅಥವಾ ನಿಮ್ಮದೇ ಹಿರಿಯರನ್ನ ಮನವೊಲಿಸಿ ಕೃಷಿಯಲ್ಲಿ ಅವರು ಸಮರ್ಪಕವಾಗಿ ತೊಡಗಿಸ್ಕೊಳ್ಳೋ ರೀತಿಯಲ್ಲಿ ಮಾಡುವಂಥದ್ದು. ಇನ್ನೊಂದು, ಮುಂದಿನ ಪೀಳಿಗೆಯವರು, ಮುಂದಿನ ಯುವಕರನ್ನು ಸಹ ಕೃಷಿಯತ್ತ ಸೆಳಿಬೇಕಾಗಿದೆ. ಏನಂತೀರಿ ನೀವು ಈಗಿರ ಒಂದು ಪರಿಸ್ಥಿತಿಯ ಬಗ್ಗೆ? ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ಕೊರೋನಾ ಅನ್ನೋದು ಒಂದು ಪಾಠ ಕಲಿಸ್ದಂಗೆ ಆಯ್ತು. ಕೊರೋನಾ ಕಾಲದಲ್ಲಿ ಏನಾಯ್ತು ಅಂದ್ರೆ, ಎಂತ ಸಿಟಿ ಒಳಗಿದ್ದು ಜೀವನ ಅವರು ಹಳ್ಳಿ ಜೀವನಕ್ಕೆ ಬಂದು ಹೊಂದ್ಕೊಳಕ್ ಒಂದು ಸಮಸ್ಯೆ ಆಯ್ತು. ಏಕೆಂದ್ರೆ ಆ ದಿನಗಳಲ್ಲಿ ಏನಾಯ್ತು ಅಂದ್ರೆ, ಯಾವ ಊರಲ್ಲೂ ಸಹ ಸ್ವಂತ ಮನೆ ಇದ್ದು ಜಮೀನು ಇದ್ದವರು ಮಾತ್ರ ಪ್ರಾಬ್ಲಮ್ ಆಗಲಿಲ್ಲ. ಸಿಟಿಗೆ ಹೋದಾಗ ಸಿಟಿ ಜನ ಬಂದಾಗ ಆ ಊರಲ್ಲಿ ಎಷ್ಟೋ ಊರುಗಳ ಕೂಡಲಿಲ್ಲ ಸರ್. ಅವಾಗ ಅನಿಸ್ತು ಎಷ್ಟೋ ಯುವಕರು ಮತ್ತೆ ಮರಳಿ ಕೃಷಿಗೆ ಬಂದು ಮರಳಿ ಕೃಷಿ ಮಾಡ್ತಾರೆ ಸರ್ ಅವರು. ಯಾಕೆಂದ್ರೆ ಆ ಟೈಮಲ್ಲಿ ಎಲ್ಲ ಥರದ ಫ್ಯಾಕ್ಟ್ರಿಗಳು ಇರ್ಬೋದು ಎಲ್ಲ ಬಂದಾದಾಗ ಅದು ಆ ರೈತ ಮಕ್ಕಳಿಗೆ ಏನಾಯ್ತು, ಇಲ್ಲಪ್ಪ ನಮ್ಮ ಜಮೀನೇ ನಮ್ಗೆ ಹೋಗ್ಬೇಕು ಮರಳಿ ಮನೆಗೆ ಅಂದಂಗೆ ತಿರ್ಗಾ ಬಂದು ಅವರು ಎಷ್ಟೋ ಯುವಕರು ಕೃಷಿ ಮಾಡ್ತಾರೆ ಸರ್, ಇವತ್ತಿಗೂ ಮಾಡ್ತಾವ್ರು ಅವರು. ಯಾಕೆಂದ್ರೆ ಅದರಲ್ಲೇ ಜೀವನ ಕಂಡ್ಕೋಬೇಕು. ನಿಜವಾಗಿ ಆಸಕ್ತಿ ವಹಿಸಿ ಕೃಷಿ ಮಾಡಿದ್ದೇ ಆಗಿದ್ರೆ ಅದರಲ್ಲಿ ಸಮಸ್ಯೆ ನಾನು ಹಾಕಿಲ್ಲ ಸರ್. ಮತ್ತೆ ರೈತ ಅನುಗಾರರು ಅಂತ ನಾವು 2009 ರೈತ ಅನುಗಾರ ತಗೊಂಡ್ರು. ತಗೊಂಡ ಕೆಲಸ ಮಾಡಿದಾಗ ಏನಿತ್ತು ಸರ್, ಹಿಂದೆ ಏನಿತ್ತು ಪಂಚಾಯತಿಗೆ ಒಬ್ರು AAO ಅಂತ ಮಾಡ್ತಿದ್ರು, ಗ್ರಾಮ ಸಹಾಯಕರು ಗ್ರಾಮ ಸೇವಕರು ಅಂತ ಮಾಡ್ತಿದ್ರು. ಅವರು ಬಂದು ಭೂಮಿಗೆ ಬಂದು ಈ ತರನೇ ಬಿತ್ತನೆ ಮಾಡಬೇಕು, ಈ ತರ ಗೊಬ್ಬರ ಹಾಕ್ಬೇಕು ಅಂತ ನಿರ್ವಹಣೆ ಮಾಡ್ತಿದ್ರು. ಇತ್ತೀಚಿನ ದಿನಗಳು ಏನಾಯ್ತು ಸರ್, ಹೋಬಳಿಗೆ 6-7 ಜನ ಗ್ರಾಮ ಸೇವಕರು ಇದ್ದಾಗ ಭತ್ತ ಭತ್ತ ಏನಾಯ್ತು, ಹೋಬಳಿಗೆ ಒಬ್ರು ಆದ್ರು ಆಮೇಕಿಂದ AAO ಅಂತ ಮಾಡೋದು, ಕೃಷಿ ಅಧಿಕಾರಿ ಅಂತ ಮಾಡೋದು. ಕೃಷಿ ಅಧಿಕಾರಿ ಅಂತ ಮಾಡಿದಾಗ ಇಡೀ ಹೋಬಳಿಗೆ ಒಬ್ಬ ಅಧಿಕಾರಿ, ನಾವು ಏನು ಕಾರ್ಯಕ್ರಮ ಕೊಡಕ್ ಹಾಕಿಲ್ಲ ಸರ್ ಅಲ್ಲಿ. ಏಕೆಂದ್ರೆ ಒಂದು ರೈತ ಸಂಪರ್ಕ ಕೇಂದ್ರ ಅಂತ ಮಾಡಿ ಅಲ್ಲಿ ಮಾರಾಟ ಮಾಡಿ ಮಾಡಿದಾಗ ಏನಾಯ್ತು, ಹೆಚ್ಚು ಕೃಷಿಗೆ ಒಲವು ಕೊಡಕ್ ಆಗಲಿಲ್ಲ. ಆದ್ರೆ ಸರ್ಕಾರ ಏನ್ ಮಾಡ್ತಾರೆ ಆ ಟೈಮಲ್ಲಿ ಭೂಚೇತನ ಯೋಜನೆ ಅಂತ ಮಾಡಿ ಕೃಷಿ ರೈತ ಅನುಗಾರ ಅಂತ ಮಾಡಿ, ಆ ರೈತ ಅನುಗಾರ ಪಂಚಾಯತಿಗೆ ಒಬ್ಬ ರೈತ ಅನುಗಾರ, 2 ಪಂಚಾಯತಿಗೆ ಒಬ್ಬ ಅನುಗಾರ ಮಾಡಿ, ಅವರು ರೈತ ಅನುಗಾರ ಅಂತಂದ್ರೆ ರೈತರ ಮಕ್ಕಳೇ ಆ ದೇಶದಿಂದ ರೈತ ಅನುಗಾರರು, ರೈತರ ಜೊತೆ ಒಡನಾಟ ಚೆನ್ನಾಗಿ ಇಟ್ಕೊಂಡ್ರು ಸರ್ ಅವರು. ಏಕೆಂದ್ರೆ ಯಾವ ತರ ಮಾಡ್ಬೇಕು, ಬಿತ್ತನೆ ಬೀಜ ಎಲ್ಲಿ ಸಿಗ್ತದೆ. ಈಗ ರೈತ ಏನಾಯ್ತದೆ, ಪಕ್ಕದ ಹೋಬಳಿಗೆ ಹೋಗ್ಬೇಕು ಅಂದ್ರೆ 15-20 ಕಿಲೋಮೀಟರ್ 20 ಕಿಲೋಮೀಟರ್ ಹೋಗ್ಬೇಕು. ಸ್ಥಳೀಯವಾಗಿ ಅಲ್ಲೇ ರೈತ ಮಕ್ಕಳು ರೈತ ಅನುಗಾರ ಆ ದೇಶದಿಂದ ಏನಾಯ್ತದೆ ಅಂದ್ರೆ ಸ್ಥಳೀಯವಾಗಿ ಅಲ್ಲೇ ಸಿಗ್ತಾರ ಅವರು. ಪಕ್ಕದ ಗ್ರಾಮದಲ್ಲಿದ್ದಾಗ ಅಪ್ಪ ಏನ್ ಸಿಗ್ತದೆ, ಆಗ ನಾವೇನಾಯ್ತದೆ ರೈತರ ಜೊತೆ ದಿನ ಒಡನಾಟ ಜಾಸ್ತಿ ಆಯ್ತು. ರೈತ ಅನುಗ್ರಹ ಆದಾಗ ರೈತರ ಜೊತೆ ಒಡನಾಟ ಜಾಸ್ತಿ ಆಯ್ತು. ಇದು ಬಂದೈತೆ ನೋಡಿ, ಇದು ಈ ಭೂಮಿಗೆ ನೀವು ಇದ್ನಾಕರೆ ಬೆಳಿಬಹುದು. ಪ್ರಯೋಗಗಳು, ಏಕೆಂದ್ರೆ ಒಂದು ಏನೇ ಒಂದು ಹೊಸ ಹೊಸ ಬಿತ್ತನೆ ಬಂದಾಗ ರೈತ ಒಂದೇ ಸರಿಗೆ ಜಮೀನಿಗಾಕಿ ಲಾಸ್ ಮಾಡ್ಕೊಳ್ಳೋ ಬದಲಿಗೆ ಸಾಂಪಲಾಗಿ 1-10 ಕುಂಟೆಗೆ ಪ್ರಯೋಗ ಮಾಡ್ಬೇಕು ಸರ್ ಅದನ್ನ. ಏಕೆಂದ್ರೆ ಹೊಸ ಒಂದು ತಳಿ ಬತ್ತು ಅಂದಾಗ ಇಡೀ ಜಮೀನಿಗೆ ಹಾಕ್ಬಿಟ್ಟು ಅದು ತಡೀತದೋ ರೋಗ ನಿರೋಧಕ ಶಕ್ತಿ ಇರ್ತದೋ ಇರಕ್ಕಿಲ್ಲ ಅನ್ನೋದು ಗೊತ್ತಾಗಿರಕ್ಕಿಲ್ಲ. ಏನೇ ಮಾಡಬೇಕು ಅಂದಾಗ 1-10 ಕುಂಟೆಗೆ ಅವನು ಪ್ರಯೋಗವಾಗಿ ಮಾಡ್ಕೋಬೇಕು. ಒಂದು ಗ್ರಾಮದಲ್ಲಿ 1-10 ಕುಂಟೆಗೆ ಮಾಡಿದಾಗ ಅದು ಸಕ್ಸಸ್ ಆಯಿತು ಅಂದಾಗ ಮುಂದಿನ ದಿನಗಳಲ್ಲಿ ಅನ್ನ ಆ ಗ್ರಾಮಗಳಲ್ಲಿ ಅನುಷ್ಠಾನಗೊಳ್ಬೋದು, ಆ ಭಾಗದಲ್ಲಿ ಅನುಷ್ಠಾನಗೊಳ್ಬೋದು ಸರ್. ಅದು ಆ ಕಾರ್ಯಕ್ರಮ 2015 ಇತ್ತು ಕಾರ್ಯಕ್ರಮ ಸರ್ ಅದು. ಏಕೆಂದ್ರೆ ಸರ್ಕಾರದಲ್ಲಿ ಆ ಕಾರ್ಯಕ್ರಮ ನಿಂತೋದ ಮೇಲೆ ಈಗೇನಾಗದೆ ಒಬ್ಬಳಿಗೆ ಒಬ್ಬರೇ ಕೃಷಿ ಅಧಿಕಾರಿ ಇದ್ದಾಗ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತುವಲ ಪಡಕ್ ಆಯ್ತಲ್ಲ ಸರ್. ಈಗ ರೈತ ದೂರದ ಊರಿಗೆ ಒಬ್ಬಳಿಗೆ ಒಂದು ಕೇಂದ್ರ ಇದ್ದಾಗ ಅಲ್ಲೇ ಹೋಗಿ ಕೇಳಬೇಕಾಯ್ತದೆ. ಮತ್ತೆ ಅಂತ್ಯ ಕಾರ್ಯಕ್ರಮ ನೆಕ್ಸ್ಟ್ ಮುಂದೆ ಕಾರ್ಯಕ್ರಮ ಬಂದಾಗ ರೈತ ಇನ್ನೂ ಬಹಳ ಅನುಕೂಲ ಆಯ್ತು ಸರ್ ಅದು. ಇನ್ನು ನಾನು ಮೊದಲೇ ತಿಳಿಸಿದ ಹಾಗೆ ನೀವು ಸಹ ಕೃಷಿ ಕುಟುಂಬದ ಅಥವಾ ಕೃಷಿ ಹಿನ್ನೆಲೆಯಲ್ಲ ಇರುವಂಥವರು, ಕೃಷಿಯಲ್ಲಿ ಆಸಕ್ತಿ ಇರುವಂಥವರು, ಹೇಳಿ ವೈಯಕ್ತಿಕವಾಗಿ ನಿಮ್ಮ ಮನೆಯ ಕೃಷಿಯನ್ನು ಏನೆಲ್ಲ ಸುಧಾರಣೆಗಳೊಂದಿಗೆ ಅಥವಾ ಏನೆಲ್ಲ ನವೀನ ತಾಂತ್ರಿಕತೆಗಳೊಂದಿಗೆ ತಿಳುವಳಿಕೆಯೊಂದಿಗೆ ನೀವು ಮಾಡ್ತಾ ಇದ್ದೀರಿ, ಹೇಳಿ ರಾಘವೇಂದ್ರ. ಸರ್, ನಾವು ಸಮಗ್ರ ಕೃಷಿ ಪದ್ಧತಿ ಅಂದ್ಬಿಟ್ಟು ಮಾಡ್ತೇವೆ ಸರ್. ಒಬ್ಬ ರೈತ ಎಲ್ಲ ತರದ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಟ್ಟಾಗ ಮಾತ್ರ ಒಂದು ಬೆಳೆ ಸಕ್ಸಸ್ ಕಾಣ್ಬೋದು. ಈಗ ಯಾರೋ ಒಬ್ಬ ಏನೋ ಒಂದು ಬೆಳಿತಾನೆ ಅಂದಾಗ ಆ ಗ್ರಾಮದಲ್ಲಿ ಎಲ್ಲ ಗ್ರಾಮದ ಸೇರ್ಕೊಂಡು ಒಂದೇ ಬೆಳೆ ಬೆಳೆದಾಗ ಏನಂತಂದ್ರೆ ಬೆಂಬಲ ಕೊಡೋಕ್ಕಾಗಿಲ್ಲ, ಮತ್ತೆ ರೈತ ನಷ್ಟದಲ್ಲಿ ಅನುಭವಿಸ್ಬೇಕಾಯ್ತದೆ ಸರ್ ಅವನು. ಈಗ ಸಮಗ್ರ ಕೃಷಿ ಪದ್ಧತಿ ಅಂದಾಗ ನಮಗೆ ಬೇಕಾಗಿದಂತ, ಈಗ ನಮ್ಮಲ್ಲಿ ತೊಬಕ ಬೆಳಿತೀವಿ, ಶುಂಠಿ ಬೆಳಿತೀವಿ, ರಾಗಿ ಬೆಳಿತೀವಿ, ದಿನಸಿ ಕಾಳುಗಳು, ದ್ವಿದಳ ಧಾನ್ಯಗಳು, ಎಲ್ಲ ತರದ ದ್ವಿದಳ ಮನೆ ಬಳಕೆಗೆ ಏನ್ ದ್ವಿದಳ ಧಾನ್ಯಗಳು ಬೇಕು ಅದು ಬೆಳಿತೀವಿ. ಮತ್ತೆ ವಾಣಿಜ್ಯ ಬೆಳೆಗಳಾಗಿ ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಒಂದು 2-3 ಎಕರೆ ಪ್ರದೇಶದಲ್ಲಿ ಎಲ್ಲ ಬೆಳೆಗಳು ಮಾಡಿದಾಗ ಸಮತೋಲನವಾಗಿ ಎಲ್ಲ ಬೆಳೆಗಳು ಸಮಗ್ರ ಕೃಷಿ ಪದ್ಧತಿ ಮಾಡಿದಾಗ ರೈತ ನಷ್ಟ ಕಾಣಕ್ ಸಾಧ್ಯ ಇಲ್ಲ ಸರ್ ಅದು. ಯಾಕೆಂದ್ರೆ ಒಂದು ಯಾವುದೋ ಒಂದು ಟೈಮಲ್ಲಿ ಒಂದು ರೈತ ಒಬ್ಬ ಕಡಿಮೆ ಆಯ್ತು ಅಂದಾಗ ಇನ್ನೊಂದು ಬೆಳೆಯಲ್ಲಿ ಅದು ನಮ್ಗೆ ಕೂಡ್ಬತ್ತದೆ. ಸಮಗ್ರ ಕೃಷಿ ಪದ್ಧತಿಗೆ ಹೆಚ್ಚು ಒತ್ತು ಕೊಟ್ಟಾಗ, ಈಗ ನಮ್ಮಲ್ಲಿ ಈಗ ಒಂದು 2 ತೊಟ್ಟಿ ಮಾಡ್ಕೊಂಡಿ ಸರ್ ನನ್ನದು ಗೊಬ್ಬರಕ್ಕೆ ಸಲುವಾಗಿ, ಇವತ್ತು 4-5 ರಾಸು ದನಗಳವೆ ನಮ್ಮಲ್ಲಿ. ಏಕೆಂದ್ರೆ ಇತ್ತೀಚಿನ ದಿನಗಳು ಏನಾಗುತ್ತೆ ಅಂದ್ರೆ ದನ ಒಂದು ಹುಡುಕದೆ ಸಾಕು ಕಷ್ಟ ಅದೇ ಊರುಗಳಲ್ಲಿ. ಏಕೆ ನಿರ್ವಹಣೆ ಮಾಡೋದೇ ಕಷ್ಟ, ಅದಕ್ಕೆ ಹುಲ್ಲಿನ ಕಷ್ಟ ಮತ್ತೆ ಇದೆಲ್ಲ ಕಷ್ಟ ನಿರ್ವಹಣೆ. ಯಾಕೆಂದ್ರೆ ಇತ್ತೀಚಿನ ದಿನಗಳು ಯುವಜನತೆ ಹೇಳಂಗೆ ಅದು ಯಾರಪ್ಪ ಗೋರೋರು ಅವೆಲ್ಲ ಇದು ಮಾಡೋರು ಅನ್ನೋದಿಂದ ಏನಾಗದೆ, ಇತ್ತೀಚಿನ ಹಳ್ಳಿಗಾಡುಗಳು ಏನಾಗದೆ ದನಕರುಗಳು ಕಡಿಮೆ ಆಗ್ಬಿಟ್ಟವೆ ಸರ್. ಅತಿ ಹೆಚ್ಚು ಕೊಟ್ಟಿಗೆ ಗೊಬ್ಬರ ಬಳಸಿದಾಗ ಮಾತ್ರ ನಾವು ಸಕ್ಸಸ್ ಕಾಣಕ್ ಸಾಧ್ಯ ಭೂಮಿಗಳಲ್ಲಿ. ರಾಸಾಯನಿಕ ಗೊಬ್ಬರ ಹೆಚ್ಚು ಬಳಸಿದಾಗ ಏನಾಯ್ತದೆ, ಇವತ್ತು ನಾನು ಬೆಳಕೋಬಹುದು, ಮುಂದಿನ ಫಲವತ್ತತೆ ಮುಂದಿನ ಮಕ್ಕಳನ್ನ ಭೂಮಿ ಕೊಡೋಕ್ಕಾಗಿಲ್ಲ. ಏನಪ್ಪ ಕೊಟ್ಟವ್ರೆ ಸಪ್ಪೆ ಭೂಮಿ ಕೊಟ್ಟು ಹೋಗ್ಬೇಕಾಯ್ತದೆ. ಅತಿ ಹೆಚ್ಚು ದನಕರುಗಳು ಸಾಕೊಂಡು ಕೊಟ್ಟಿಗೆ ಗೊಬ್ಬರವ ಹೆಚ್ಚಿಗೆ ಬಳಸಿ, ಇಲ್ಲ ಅಂದ್ರೆ ಹಸಿರ ಗೊಬ್ಬರ ಡಯಾಂಚ ಇರ್ಬೋದು ಮತ್ತೆ ಸೆಣಬಿರ್ಬೋದು, ಅದನ್ನೇ ಬೆಳಿಬೋದು ಸರ್. ಈಗ ಧನಿಗಳು ಕಡಿಮೆ ಆದಾಗ ಗೊಬ್ಬರ ಕಡಿಮೆ ಆಯ್ತು ಅಂದ್ರೆ ಅಪ್ ಸೆಣಬು ಇರ್ಬೋದು, ಡಯಾಂಚ ಬೆಳೆದು ಭೂಮಿಲಿ ಉತ್ತಿ ಕೊಟ್ರೆ ಫಲವತ್ತತೆ ಜಾಸ್ತಿ ಆಯ್ತದೆ ಸರ್. ಅದು ನಿರ್ವಹಣೆ ಮಾಡಿದಾಗ ಕೃಷಿಲಿ ಒಂದು ಸಕ್ಸಸ್ ಕಾಣ್ಬೋದು. ಈಗ ನಾನಲ್ಲಿ ಅಡಿಕೆ ಬೆಳೆದಿನಿ ಸರ್, ಒಂದು ನಾನು ತೆಂಗೈತೆ ಮತ್ತೆ ಎಲ್ಲ ತರದ ಬೆಳೆಗಳು ಬೆಳೆಯದೇಶದಿಂದ ನಮ್ಮ ಜೀವನಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಅದು ರಾಘವೇಂದ್ರ ಅವರು ಇನ್ನಿನ್ನೂ ಏನೆಲ್ಲ ಕನಸುಗಳಿದೆ, ಉದ್ದೇಶಗಳಿದೆ, ಈಗ ಪ್ರಸ್ತುತ ವ್ಯವಸ್ಥೆಯಲ್ಲಿ ಇನ್ನು ಏನೆಲ್ಲ ಬದಲಾವಣೆಗಳಾಗಬೇಕು ಅಂತ ನೀವು ಬಯಸ್ತೀರಿ ಸರ್? ಒಂದು ಬದಲಾವಣೆ ಏನಪ್ಪ ಅಂದ್ರೆ ಒಂದು ಬಿತ್ತನೆ ಬೀಜದ ಒಂದು ಬದಲಾವಣೆ ಆಗ್ಬೇಕು ಸರ್. ಹಿಂದೆ ಏನಾಗಿತ್ತು, ಹಿಂದು ಕಾಲದಲ್ಲಿ ಏನೇ ಬಿತ್ತನೆ ಬೀಜನ ಮಾಡ್ಕೋಬೇಕು ಅಂದಾಗ ಅವ್ರ ಮನೆಗಳಲ್ಲೇ ಬಿತ್ತನೆ ಬೀಜಕ್ಕೆ ಮಡಿಕೋತೇವೆ ಸರ್. ಅವ್ರು ಬೆಳ್ಕೊಂಡು ಅವ್ರಿಗೂ ಮನೆಗೂ ಬೆಳ್ಕೊಂಡು ಅಕ್ಕಪಕ್ಕದ ಜಮೀನು ರೈತರುಗಳಿಗೂ ಕೊಡ್ತಿದ್ರು. ಇತ್ತೀಚಿನ ಜನಗಳು ಏನಾಗದೆ ಅಂದ್ರೆ ಬಿತ್ತನೆ ಬೀಜ ಮಾಡೋರ ಸಂಖ್ಯೆ ಕಡಿಮೆ ಆಗೋಗ್ಬಿಟ್ಟದೆ. ಬಿತ್ತನೆ ಬೀಜ ಯಾರು ಮಾಡಾಕಿಲ್ಲ, ಅಯ್ಯೋ ಆ ಟೈಮಲ್ಲಿ ಏನೋ ಮಾರ್ಕೆಟ್ಗೆ ಹೋದ್ರಾಯ್ತು ದುಡ್ಡು ಕೊಡ್ತಂದ್ರಾಯ್ತು. ಆಗೇನಾಯ್ತದೆ, ಅವರು ಸಹ ಈಗ ಏನು ಕಂಪ್ನಿಗಳು ಸಹ ನಾವು ಬಿತ್ತನೆ ಬೀಜ ಕೊಡ್ತೀವಲ್ಲ, ಅವರು ಸಹ ರೈತರು ಬೆಳೆದಂತ ರೈತರ ಜೊತೆ ಬಿತ್ತನೆ ಬೀಜ ತಗೊಂಡು ಬರೋ ದೇಶದವ ಒಂದು. ಈಗ ಸರ್ಕಾರದ ಒಂದು ಹೊಸ ಕಾರ್ಯಕ್ರಮ ರೈತ ಉತ್ಪಾದನಾ ಗುಂಪು ಅಂತ ಒಂದು ಗುಂಪು ಮಾಡೋದು ಸರ್. ಆ ಥರ ಗುಂಪುಗಳೇನಾಯ್ತದೆ, ಒಂದು ಗುಂಪು ಕಟ್ಟಿ ಒಂದು ವೆರೈಟಿ ಯಾವ್ದಾರ ವೆರೈಟಿಗಳ ಬೆಳೆದಿ ನಾವು ಬಿತ್ತನೆ ಬೀಜ ನಮ್ಮಿಂದ ಪ್ರಾಡಕ್ಟ್ ಆಗಬೇಕು, ಕಂಪ್ನಿಗಳು ನಮ್ಮ ಜೊತೆಯಲ್ಲೇ ಬಂದು ತಗೋಬೇಕು, ಒಳ್ಳೆ ಗುಣಮಟ್ಟದ ಒಂದು ಬಿತ್ತನೆ ಬೀಜ ಕೊಟ್ಟಾಗ ರೈತರು ಸಕ್ಸಸ್ ಕಾಣ್ಬೋದು ಸರ್. ಇತ್ತೀಚಿನ ದಿನಗಳು ಏನಾಗುತ್ತೆ ಅಂದರೆ ಬಿತ್ತನೆ ಬೀಜ ಎಲ್ಲ ಹೋಗಿ ಆಫೀಸ್ ಮುಂದ್ಗಡೆ ಇರ್ಬೋದು, ಮತ್ತೆ ಅಂಗಡಿ ಮುಂದ್ಗಡೆ ನಿಂತ್ಕೋಬೇಕಾಗ್ತದೆ. ಅವತ್ತು ಬೇಕು ಅಂದಾಗ ನಾಳೆ ಹೋಗೋದು ಬಿತ್ತನೆ ಬೀಜಕ್ಕೆ ನಿಂತ್ಕೊಳ್ಳೋದು, ಆ ಟೈಮ್ ಸಿಕ್ಕಲ್ಲ ಅಂದ್ಕೊಂಡು ಗಲಾಟೆ ಮಾಡೋದಾಗ್ತದೆ. ಹಿಂದಿನ ಕಾಲದವ್ರು ಏನು ಮಾಡ್ತಿರೋ ಆ ಥರ ಬಿತ್ತನೆ ಬೀಜಗಳ ನಿರ್ವಹಣೆ ಮಾಡಿದ್ದೆ ಆದರೆ ಸಮಸ್ಯೆ ಬರಕ್ಕಿಲ್ಲ ಸರ್. ವ್ಯವಸಾಯಕ್ಕೆ ಬಗ್ಗೆ ಮೇನು ಕಾರಣನೇ ಬಿತ್ತನೆ ಬೀಜ. ಬಿತ್ತನೆ ಬೀಜ ನಮ್ಮನೆಗೆ ಆಗೋಷ್ಟು ನಾವು ಬೆಳ್ಕೊಂಡು ಮಡಿಕೊಂಡು ಆಮೇಲಿಂದ ಇಲಾಖಾ ಕಾರ್ಯಕ್ರಮ ಏನಪ್ಪ ಅಂದರೆ ಬಿತ್ತನೆ ಬೀಜ ಮಾಡ್ಬೋದು ಸರ್. ಮೊದಲು ಹಿಂದೆ ಮಾಡಿದ್ರಿಂದ ಬಿತ್ತನೆ ಬೀಜ ಈಗ ಜಾಸ್ತಿ ಕೆಡುತ್ತವೆ, ಲಾಂಗ್ ಟೈಮ್ ಮಡಗಕ್ಕಾಯ್ತಲ್ಲ ಸರ್. ಇವಾಗ ಅದ್ರ ಬಗ್ಗೆ ಒಂದು ಇಲಾಖೆ ಹೆಚ್ಚು ಕ್ರಮ ವಹಿಸಿ ರೈತರಿಗೆ ಒಂದು ತರಬೇತಿ ನೀಡಿ ಬಿತ್ತನೆ ಬೀಜ ನಿರ್ವಹಣೆ ಹೆಂಗೆ ಮಡಿಕೋಬಹುದು, ಅದನ್ನ ಮುಂದಿನ ಬೆಳೆ ಗಂಟೆ ಮಾಡಿ ಯಾವ ಥರ ಮಡಿಕೋಬಹುದು ಅಂತ ನಿರ್ವಹಣೆ ಮಾಡಿಕೊಂಡ್ರೆ ಇನ್ನೂ ತುಂಬ ಅನುಕೂಲ ಆಯ್ತು ಸರ್. ಅದು ಬಿತ್ತನೆ ಬೀಜಗಳ ಸಂರಕ್ಷಣೆ ಹೇಗಾಗಬೇಕು, ದೇಸಿ ತಳಿಗಳ ಒಂದು ಸಂರಕ್ಷಣೆಯ ತಳಿ ಬೀಜಗಳನ್ನು ನಾವು ಹೇಗೆ ಕಾಪಿಟ್ಕೊಳ್ಬೇಕು, ಈ ಬಗ್ಗೆ ಎಲ್ಲ ಮುಂಚೆ ಎಲ್ಲ ಇತ್ತಲ್ಲ ಒಂದು ವಿನಿಮಯ ಮಾಡ್ಕೊಳ್ಳುವಂಥದ್ದು, ಬೀಜಕ್ಕೆ ಬೀಜನ ವಿನಿಮಯ ಮಾಡ್ಕೊಳ್ಳೋದು ಸರ್. ಆ ರೀತಿಯ ಒಂದು ಪದ್ಧತಿಗಳು ಬರಬೇಕು ಅಂತ ಬರಬೇಕು ಸರ್. ಈಗ ಇತ್ತೀಚಿನ ಏನಾದರೆ ಹೈಬ್ರಿಡ್ ತಳಿಗಳು ಬಂದು ಏನಾಗುತ್ತೆ, ದೇಸಿ ತಳಿಗಳು ಮಾಯ ಆಗ್ಬಿಟ್ಟ ಸರ್. ಈಗ ಏಕೆ ಅತಿ ಹೆಚ್ಚು ನಾವು ದೇಸಿ ತಳಿಗಳಿಗೆ ಪ್ರಾಮುಖ್ಯತೆ ಕೊಡಬೇಕು, ಏಕೆಂದರೆ ಹೈಬ್ರಿಡ್ ಬೆಳೀಬೇಕು. ಆದರೆ ಪ್ರತಿಯೊಂದು ನಾವು ಹೈಬ್ರಿಡ್ನೇ ಮಾಡೋಕ್ಕಾಗಿಲ್ಲ, ಉತ್ಪನ್ನಕ್ಕೆ ಮಾತ್ರ ಹೈಬ್ರಿಡ್ ಬೆಳ್ಕೋಬೇಕು. ನಮ್ಮ ಆಹಾರ ಉತ್ಪನ್ನಕ್ಕೆ ಮತ್ತು ನಮ್ಮ ಮನೆ ಬಳಕೆಗೆ ಸ್ಥಳೀಯವಾಗಿ ಸಿಗುವಂಥ ಬಿತ್ತನೆ ಬೀಜನೆಗಳು ಬಳಸ್ಕೊಂಡು ಅನುಕೂಲ ಮಾಡ್ಕೊಂಡು ಇನ್ನೂ ಅನುಕೂಲ ಸರ್. ಯಾಕೆಂದರೆ ಎಲ್ಲಾನು ಹೈಬ್ರಿಡ್ ಮಾಡೋಕೆ ಹೋಯ್ತೀನಿ ಅಂದಾಗ ಅತಿ ಹೆಚ್ಚು ನಾವು ಫಲವತ್ತ ಆಮೇಲೆ ನಾವು ಹಿಂದಿನ ಇರುವಂಥ ಒಂದು ಫಲವತ್ತತೆಗಳು ಈಗಿನಲ್ಲಿ ಇಲ್ಲ ಸರ್. ಏಕೆಂದರೆ ಬಳಸುವಂಥ ನಾವು ಗೊಬ್ಬರ ಇರ್ಬೋದು, ಔಷಧಿ ಇರ್ಬೋದು, ಕಳೆನಾಶಕ ಇರ್ಬೋದು, ಅತಿ ಹೆಚ್ಚು ಬಳಸ್ದಾಗ ಏನಾಗ್ತದೆ, ಭೂಮಿ ರುಚಿಕರವಾದಂಥ ಒಂದು ಇದು ಇರಲಿಲ್ಲ. ಇವತ್ತು ನಾವು ನಿಜವಾದ ಒಂದು ರುಚಿ ನೋಡಬೇಕು ಅಂದರೆ ಈಗಲೂ ಹೋಗ್ಬೋದು ಸರ್, ಮಹೇಶ್ವರ ಬೆಟ್ಟ ಅಂತ ಆ ಕಡೆ ಕಾಡು ಗುಡ್ಡಗಾಡು ಪ್ರದೇಶಗಳಲ್ಲಿ ಇವತ್ತಿಗೂ ಗೊಬ್ಬರ ಬಳಸೋಕ್ಕಿಲ್ಲ ಅವರು. ಯಾಕೆ ಅದರ ರುಚಿನೇ ಬೇರೆ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಗೊಬ್ಬರ ಜಾಸ್ತಿ ಬಳಸಿ ಏನಾಗ್ತದೆ, ಊಟದಲ್ಲಿ ಇರುವಂಥ ಒಂದು ಪದ್ಧತಿ ಆರೋಗ್ಯಕರವಾಗಿಲ್ಲ ಸರ್. ಈಗ ರಾಘವೇಂದ್ರ ಅವರೇ, ಈಗ ನಿಮ್ಮ ಮಾತನ್ನು ಬೇರೆ ರೈತರು ಎಲ್ಲ ಕೇಳ್ತಾ ಇರ್ತಾರೆ. ಅನುಗಾರರಾಗಿ ಸಾಕಷ್ಟು ಕೃಷಿಕರನ್ನ ಹತ್ತಿರದಿಂದ ಬಲ್ಲಂಥ ಒಂದು ಅವಕಾಶ ಅಥವಾ ಅನುಭವ ನಿಮಗೆ ಇದೆ. ಹೌದು ಸರ್. ಎಲ್ಲಿ ಬದಲಾವಣೆ ಆಗಬೇಕು ಈಗ ನಿಮ್ಮ ವಿಚಾರದಲ್ಲೇ ತೆಗೆದುಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ರಾಘವೇಂದ್ರ ಅವರು ಒಬ್ಬ ಕೃಷಿಕನಾಗಿ ಅನುಗಾರನಾಗಿ ಯಾವ ರೀತಿಯ ಪರಿಸರವನ್ನು ನಾವು ನಿರೀಕ್ಷೆ ಮಾಡಬಹುದು ಸರ್? ನಿರೀಕ್ಷೆ ಅನ್ನಕ್ಕಿಂತವೆ ನಮ್ಮ ಗ್ರಾಮನಕ್ಕಿಂತ ಅಕ್ಕಪಕ್ಕದ ಗ್ರಾಮಗಳು, ನಮ್ಮ ಗ್ರಾಮ ಜೊತೆಗೆ ನನ್ನ ಮನೆ, ನನ್ನ ಊರು, ನನ್ನ ಗ್ರಾಮ, ನನ್ನ ಪಂಚಾಯಿತಿ, ಆ ಥರ ಅತಿ ಈಗ ನಾನು ಒಬ್ಬ ಬೆಳೆದಾಗೋದಿಲ್ಲ, ನನ್ನ ಪಂಚಾಯಿತಿ ವ್ಯಾಪ್ತಿ, ತಾಲೂಕು ವ್ಯಾಪ್ತಿ, ಆ ಥರ ಬೆಳ್ಕೊಂಡು ಹೋದಾಗ ಮಾತ್ರ ಸಹ ಸಕ್ಸಸ್ ಕಾಣೋಕ್ಕೆ ಸಾಧ್ಯ. ಈಗ ನಮ್ಮಲ್ಲಿ ಏನಾಯ್ತಾರೆ, ಹೋಸರಿ ನಮ್ಮ ಕಣಗಾಲು ಗ್ರಾಮದಲ್ಲಿ ಒಂದು ಸಂಸ್ಥೆಯಿಂದ ಗಿಡ ಕೊಟ್ಟಿದ್ರು. ಇವತ್ತು ನಾವು 500 ಗಿಡಗಳನ್ನು ನೆಟ್ಟು ಪೋಷಣೆ ಮಾಡ್ತೇವೆ ಸರ್. 500 ಗಿಡಗಳನ್ನು ನೆಟ್ಟಿ ರೋಡ್ ಸೈಡಲ್ಲಿ 500 ಗಿಡಗಳನ್ನು ನೆಟ್ಟಿ ಸಿದ್ದು ಅಂದ್ಬಿಟ್ಟು ನಮ್ಮ ಅವ್ರ ಹುಡುಗನೇ ಸರ್ ನಿರ್ವಹಣೆ ಮಾಡ್ಕೊಂಡು ಹೋಗವನೇ. ಇವತ್ತು ಯಾವುದೇ ಥರ ದುಡ್ಡು ಅಪೇಕ್ಷೆ ಮಾಡ್ದಾನೆ ಒಂದು ಕಾಡು ಬೆಳೆಸ್ತಾನೆ ಸರ್. ಆ ಥರ ಪ್ರತಿಯೊಬ್ಬರು ಎಚ್ಚೆತ್ತು. ಇವತ್ತು ಮುಖ್ಯ ಇಲಾಖೆ ಕಾರ್ಯಕ್ರಮಗಳು ಏನಾಗಾದ್ರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಸರ್ ಇಲಾಖೆಗಳಲ್ಲಿ ರೈತರಿಗೆ ಬೇಕಾದಂಥ, ಈಗ ಬದು ನಿರ್ಮಾಣ ಇರೋದು, ಕಾಲುವೆಗಳು ಇರ್ಬೋದು, ನೀರು ಕಾಲುವೆ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮ ಅದೇ. ಆದರೆ ರೈತರು ಅದನ್ನು ಹೆಚ್ಚು ಸದುಪಯೋಗ ಪಡ್ಕೋಬೇಕು. ಇಲಾಖೆಗಳಿಗೆ ಹೋಗಿ ಕಾರ್ಯಕ್ರಮಕ್ಕೆ ಏನಾಯ್ತು ಅದು ಇಲಾಖೆ ತಗೊಂಡು ಅನುಷ್ಠಾನ ಮಾಡಿದ್ದು. ಆದರೆ ಪಂಚಾಯತಿ ವ್ಯಾಪ್ತಿಯಲ್ಲಿ, ಏಕೆಂದರೆ ಪಂಚಾಯತಿ ಮೊದಲಿಗೆ ಏನಾಗಿತ್ತು ಅಂದರೆ ಒಂದು ಯಾವುದೇ ಥರದ ಕಾರ್ಯಕ್ರಮಗಳಿದ್ದವೆ ಆ ಸೀಮಿತವಾಗಿತ್ತು. ಆದರೆ ಇತ್ತೀಚಿನ ಏನಾಗುತ್ತೆ ಅಂದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಅತಿ ಹೆಚ್ಚು ರೈತರಿಗೆ ಉಪಯೋಗ ಅಂತ ಇವತ್ತು ತೋಟಗಾರಿಕೆ ಬೆಳೆ ಇರ್ಬೋದು. ತೋಟಗಾರಿಕೆಯಲ್ಲಿ ಇವತ್ತು ನಾನು ತೆಂಗು ಬೆಳಿತೀನಿ ಅಂದರೆ NRHಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತೆ ಯೋಜನೆಯಲ್ಲಿ ಸಬ್ಸಿಡಿ ಐತೆ, ಬಾಳೆ ಸಬ್ಸಿಡಿ ಐತೆ. ಹಾಗೆ ಎಲ್ಲ ಒಂದು ಇಲಾಖೆಯಲ್ಲೂ ರೇಷ್ಮೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಪ್ರತಿಯೊಂದಕ್ಕೂ ಸರ್ಕಾರನೇ ದುಡ್ಡು ಕೊಡೋದೇ ಸಿಂಧವ. ಅದನ್ನು ಬಳಸ್ಕೊಂಡ್ರೆ ರೈತರು ಇನ್ನೂ ಮುಂದರಿಬೋದು ಸರ್. ಯಾಕೆಂದರೆ ವ್ಯವಸಾಯದ ಜೊತೆಗೆ ಆ ಒಂದು ಕಾರ್ಯಕ್ರಮ ಅನುಷ್ಠಾನ ಗೊಂಡಿಸ್ಕೊಂಡಿದ್ದೆ. ಆದರೆ ಇವರು ಇನ್ನೂ ಹೆಚ್ಚೆಚ್ಚವಾಗಿ ಬೆಳಿಬೋದು ಸರ್ ಅವರು. ರೈತ ಬಾಂಧವರೇ ಗಮನಿಸಿ, ವಿಸಿ ಫಾರಂ ಕೃಷಿ ಮೇಳ 2022 December 2 and 3 ಅಂದರೆ ಶುಕ್ರವಾರ ಮತ್ತು ಶನಿವಾರಗಳಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5:30 ಮಂಡ್ಯದ ವಿಸಿ ಫಾರಂ ಆವರಣದಲ್ಲಿ ಏರ್ಪಾಡು ಮಾಡಲಾಗಿದೆ. ಈ ಕೃಷಿ ಮೇಳದ ವಿಶೇಷ ಆಕರ್ಷಣೆಗಳೆಂದರೆ ಭತ್ತ, ರಾಗಿ, ಕಬ್ಬು, ಮುಸುಕಿನ ಜೋಳ ಹಾಗೂ ಸಿರಿಧಾನ್ಯಗಳಲ್ಲಿ ಸುಧಾರಿತ ತಳಿಗಳು ಮತ್ತು ಹೈಬ್ರಿಡ್ಗಳ ಪ್ರಾತ್ಯಕ್ಷಿಕೆ, ಭತ್ತದಲ್ಲಿ ವಿವಿಧ ಬೇಸಾಯ ತಾಂತ್ರಿಕತೆಗಳು, ಕಬ್ಬಿನಲ್ಲಿ ಸುಧಾರಿತ ತಳಿಗಳು, ಬೇಸಾಯ ಕ್ರಮಗಳು ಹಾಗೂ ಅಂಗಾಂಶ ಸಸಿ ಉತ್ಪಾದನಾ ತಾಂತ್ರಿಕತೆಗಳು,

ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ ಹಾಳಾದಲ್ಲಿ ಗರುಗೆ ಚಿಗುರ್ಯಾವ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಹಾಳಾದಲ್ಲಿ ಗರುಗೆ ಚಿಗುರ್ಯಾವ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಪರಸೆ ಕೌದಳ್ಳಿ ಬಯಲಾಗೆ ಚೆಲ್ಲಿದರು ಮಲ್ಲಿಗೆಯ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುದರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುದರಿ ಮ್ಯಾಲೆ ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಓ ಚೆಲ್ಲಿದರು ಮಲ್ಲಿಗೆಯ ಓ ಚೆಲ್ಲಿದರು ಮಲ್ಲಿಗೆ